ಅತ ಕಾರ್ಯಮಜಂ ತವ ಜಾಯಮಾನಾದ್ಯ ವೈ ಕಾರ್ಯಾತ್ ಕಾರಣಂತೆ ಕಥಂ ಧ್ರುವಂ ಅಜಾದ್ವೈ ಜಾಯತೆ ಯಸ್ಯ ದೃಷ್ಟಾಂತಸ್ತಸ್ಯ ನಾಸ್ತಿ ವೈ ಜಾತಾಚ್ಚ ಜಾಯಮಾನಸ್ಯ ನ ವ್ಯವಸ್ಥಾ ಪ್ರಸಜ್ಯತೆ ಅಜಾದ್ವೈ ಜಾಯತೆ ಯಸ್ಯ ದೃಷ್ಟಾಂತಸ್ತಸ್ಯ ನಾಸ್ತಿ ವೈ ಜಾತಾಚ್ಚ ಜಾಯಮಾನಸ್ಯ ನ ವ್ಯವಸ್ಥಾ ಪ್ರಸಜ್ಯತೆ ನ ವ್ಯವಸ್ಥಾ ಪ್ರಸಜ್ಯತೆ ಯದಿ ಕಾರಣಾತ್ ಅನನ್ಯತ್ವಂ ಕಾರ್ಯಂ ತವ ಅಜಂ ಕಾರ್ಯಂ ಜನ್ಮರಹಿತವಾದ ಕಾರ್ಯವು ಕಾರಣಾತ್ ಯದಿ ಅನನ್ಯತ್ವಂ ಅತಃ ಬರ್ತದೆ ಆದ್ದರಿಂದ ಅಂದರೆ ಕಾರಣವನ್ನು ಬಿಟ್ಟುಕೊಟ್ಟು ಕಾರ್ಯವು ಬೇರೆ ಅಲ್ಲ ಅಂತಾಗಿದ್ದರೆ ಅತಃ ಕಾರ್ಯ ಉಂಟಾಗಿಲ್ಲ ಅಂತಾಗ್ತದೆ. ಇನ್ನು ಸಲ ಕೇಳಿ, ಕಾರಣವನ್ನು ಬಿಟ್ಟುಕೊಟ್ಟು ಕಾರ್ಯವು ಬೇರೆ ಇಲ್ಲ ಅಂತಾಗಿದ್ದೇ ಆದರೆ ಕಾರ್ಯವು ಉಂಟಾಗಿಲ್ಲ ಅಂತಾಗ್ತದೆ. ಅಜ ಹುಟ್ಟುವ ಜಾಯಮಾನಾಧಿ ಹುಟ್ಟುವಂತಹ ಕಾರ್ಯಾತ ಕಾರ್ಯಕ್ಕೆ ಕಥಂ ಧ್ರುವಂ ಕಾರಣಂ ಕಾರಣವು ಧ್ರುವವಾಗಲಿಕ್ಕೆ ಹೇಗೆ ಸಾಧ್ಯ? ಒಂದು ಸಲ ಹುಟ್ಟಿತು ಅಂದರೆ ಅದು ವಿಕಾರಕ್ಕೆ ಒಳಪಡುತ್ತದೆ. ವಿಕಾರಕ್ಕೆ ಒಳಪಟ್ಟಂತಹ ಕಾರಣ ಅದು ಹೇಗೆ ಧ್ರುವವಾಗಲಿಕ್ಕೆ ಸಾಧ್ಯ ಅನ್ನುವುದಕ್ಕೆ ಸಮಾಧಾನ ಕೊಡಪ್ಪ ನೀನು. ಭಾಷೆ ಆಗಿದೆ ನಿನ್ನೆ, ಕಾರಣಾತ್ ಅಜಾತ್ ಕಾರ್ಯಸ್ಯ ಯದಿ ಅನನ್ಯತ್ವಂ ಇಷ್ಟಂ ತ್ವಯಾ ತತಃ ಕಾರ್ಯಂ ಅಜಂ ಇತಿ ಪ್ರಾಪ್ತಂ. ಕಾರ್ಯವು ಅಜವೆಂದು ಸಿದ್ಧವಾಗ್ತದೆ. ಇದಂ ಚ ಅನ್ಯತ್ ವಿಪ್ರತಿಷಿದ್ಧಂ ಕಾರ್ಯಂ ಅಜಂ ಚ ಇತಿ ತವ. ನಿನ್ನ ಕಾರ್ಯ ನೋಡಿದ್ದಾದರೆ ತದ್ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾ ಇದ್ದೀಯ. ಏನು, ಕಾರಣವು ಅಜವಾಗಿದೆ, ಕಾರ್ಯ ಉಂಟಾಗಿದೆ. ಕುಕ್ಕುಟ ನ್ಯಾಯ, ಕುಕ್ಕುಟ ನ್ಯಾಯ ಅಂತಾರೆ. ಅರ್ಧ ಜರತಿ ನ್ಯಾಯ ಬೇರೆ, ಕುಕ್ಕುಟ ನ್ಯಾಯ ಬೇರೆ. ಅರ್ಧ ಜರತಿ ನ್ಯಾಯ ಬೇರೆ, ಕುಕ್ಕುಟ ನ್ಯಾಯ ಬೇರೆ. ಅಂದರೆ ಎರಡೂ ಆಲ್ಮೋಸ್ಟ್ ಸೇಮ್ ದೃಷ್ಟಾಂತಗಳು. ಕುಕ್ಕುಟ ನ್ಯಾಯ ಅಂದರೆ ಏನು, ಅರ್ಧ ಕೋಳಿಯನ್ನು ಅಡುಗೆಗೆ ಇಟ್ಟುಕೊಂಡು ಇನ್ನು ಅರ್ಧ ಕೋಳಿಯನ್ನು ಸಂತಾನಕ್ಕೆ ಉಪಯೋಗಿಸಬಹುದು ಅಂಥೇಳಿ ಹೇಳುವುದು ಹೇಗೆ ತದ್ವಿರುದ್ಧವಾದ ಹೇಳಿಕೆಗಳು, ಹಾಗೆ ನಿನ್ನ ಈ ಹೇಳಿಕೆ ತದ್ವಿರುದ್ಧವಾಗಿದೆ. ಕಿಂಚ ಅನ್ಯತ್ ಕಾರ್ಯ ಕಾರಣಯೋಹೋ ಅನನ್ಯತ್ವೇ ಜಾಯಮಾನಾಧಿ ಕಾರ್ಯಾತ್ ಕಾರಣಂ ಅನನ್ಯತ ಧ್ರುವಂ ನಿತ್ಯಂ ಚ ತೇ ಕಥಂ ಭವೇತ್. ಒಂದು ಕಡೆಗೆ ಜಾಯಮಾನ ಅಂತೀಯ, ಒಂದು ಕಡೆ ಜಾಯಮಾನ ಅಂತೀಯ, ಅದಕ್ಕೆ ವಿಕಾರ ಇರಬಾರ್ದು ಅಂತೀಯ, ಇನ್ನೊಂದು ಕಡೆಗೆ ಹುಟ್ಟುವುದಿಲ್ಲ ಅಂತೀಯ, ಅಚ್ಚಾ ಅಜಾಯ ಅಂತ ಹೇಳ್ತೀಯ, ಆದರೆ ಉಂಟಾಗಿದೆ, ಕಾರ್ಯ ಉಂಟಾಗಿದೆ ಅಂತಲೇ ಹೇಳ್ತೀಯ. ಕಾರ್ಯ ಉಂಟಾಗಿದೆ ಅಂದರೆ ಮತ್ತೆ ಎಲ್ಲ ಶುರು ಆಗ್ತದೆ, ಎಲ್ಲ ವಿಕಾರಗಳು ಶುರು ಆಗ್ತವೆ. ಸೊ ನಿನ್ನ ಹೇಳಿಕೆ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ ಹೇಳಿಕೆ ಇದೆ. ಕುಕ್ಕುಟ್ಯ ಏಕದೇಶ ಪಚ್ಚತೆ ಏಕದೇಶ ಪ್ರಸವಾಯ ಕಲ್ಪತೆ ಅಂತ ಹೇಳಿದಂಗೆ ಆಗ್ತದೆ. ಈ ಕುಕ್ಕುಟ ನ್ಯಾಯದಂತೆ ನೀನು ಹೇಳ್ತಾ ಇದ್ದೀಯಾ ಅನ್ನುವಂಥ ಮಾತನ್ನ ಹೇಳಿದಾಗ ಅವನು ಸಮಾಧಾನ ಕೊಡಬೇಕಾಗ್ತದೆ. ಅಜಾದ್ವೈ ಜಾಯತೆ ಯಸ್ಯ ದೃಷ್ಟಾಂತಸ್ತಸ್ಯ ನಾಸ್ತಿ ವೈ ಜಾತಾಚ್ಚ ಜಾಯಮಾನಸ್ಯ ನ ವ್ಯವಸ್ಥಾ ಪ್ರಸಜ್ಜತೆ. ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ನಿನ್ನ ಹೇಳಿಕೆಗಳೆಲ್ಲರ ತಾತ್ಪರ್ಯ ಏನು ಅಂದ್ರೆ, ಅಜಾತ್ ವೈ ಜಾಯತೆ, ನಿನ್ನ ಅಭಿಪ್ರಾಯದಲ್ಲಿ ಹುಟ್ಟುರಹಿತವಾದದ್ದು ಹುಟ್ಟಿತು ಅನ್ನೋದು ನಿನ್ನ ಅಭಿಪ್ರಾಯ. ಹುಟ್ಟುರಹಿತವಾದದ್ದು ಹುಟ್ಟಿತು ಅಂತ ನಿನ್ನ ಅಭಿಪ್ರಾಯ. ಒಂದು ದೃಷ್ಟಾಂತ ಕೊಡಲ್ಲ, ಅದೇ ಹುಟ್ಟುತ್ತದೆ, ಹುಟ್ಟಿಸ್ತದೇನು, ಅದರಿಂದ ಉಂಟಾಗ್ತದೇನು. ಹುಟ್ಟುರಹಿತವಾದದ್ದು ವಾದದ್ದು ಕಾರಣ, ಅದರಿಂದ ಕಾರ್ಯವಾಯಿತು. ಹುಟ್ಟುರಹಿತವಾದದ್ದು ಜನ್ಮರಹಿತವಾದದ್ದು ಕಾರಣ, ಹುಟ್ಟಲ್ಪಟ್ಟದ್ದು ಕಾರ್ಯ. ಇಷ್ಟ ಮೊದಲು ತಿಳ್ಕೊಡ್ರಿ, ಕಾರಣ ಕಾರ್ಯ. ಮಣ್ಣು ಕಾರಣ, ಮಣ್ಣಿನಿಂದ ಮಡಿಕೆ ಕಾರ್ಯ. ಚಿನ್ನ ಕಾರಣ, ಚಿನ್ನದಿಂದ ಆಭರಣ ಕಾರ್ಯ. ಇಷ್ಟ ತಿಳ್ಕೊಳ್ರಿ, ಆಯ್ತಾ. ಪರಮಾತ್ಮ ಕಾರಣ, ಎಂಥ ಪರಮಾತ್ಮ, ಹುಟ್ಟುರಹಿತನಾದ ಪರಮಾತ್ಮ ಕಾರಣ. ಇವನಿಂದ ಕಾರ್ಯ ಉಂಟಾಯಿತು. ಹುಟ್ಟದೇ ಇದ್ದದ್ದು ಹುಟ್ಟುರಹಿತವಾದದ್ದು, ಅದರಿಂದ ಇನ್ನೊಂದು ಹುಟ್ಟು ಹೇಗೆ ಸಾಧ್ಯ? ಒಂದು ದೃಷ್ಟಾಂತ ಕೊಡಪ್ಪ ಹೇಳ್ತ ಕೇಳಿದ್ರೆ, ದೃಷ್ಟಾಂತ ತಸ್ಯ ನಾಸ್ತಿ. ನಿನ್ನ ಮಾತನ್ನು ಸಿದ್ಧ ಮಾಡಲಿಕ್ಕಾಗಿ ಯಾವ ದೃಷ್ಟಾಂತವೂ ಇಲ್ಲ. ಒಂದು ದೃಷ್ಟಾಂತ ಕೊಟ್ಬಿಡು, ನಾ ಇಲ್ಲಿಂದ ಕಾಫಿ ಕುಡಿದು. ಇನ್ನ ಹುಟ್ಟುರಹಿತವಾದದ್ದು ಹುಟ್ಟಿದೆ ಅಂತ ಹೇಳಿದ್ದಾರೆ, ಅಂತದ್ದೇನಾದ್ರೂ ವ್ಯವಸ್ಥೆ ಇದೆಯಾ? ಜಾತಾಚ ಜಾಯಮಾನಸ್ಯ, ಜಾತಾಚ ಹುಟ್ಟುವಂತಹದ್ದು, ಜಾತಾಚ ಹುಟ್ಟುವಂತಹದ್ದು ಅದು ಹುಟ್ಟುತ್ತದೆ. ಹುಟ್ಟಿದ್ದೇ ಹುಟ್ಟುತ್ತದೆ ಅನ್ನೋದಕ್ಕೇನಾದ್ರೂ ಉದಾಹರಣೆ ಇದೆಯಾ? ಅಂತ ವ್ಯವಸ್ಥಾ ಇದೆಯಾ? ಎರಡು ಸಂಗತಿ ಮೆದುರಿಗೆ, ಹುಟ್ಟುರಹಿತವಾದದ್ದು ಹುಟ್ಟುತ್ತದೆ ಅನ್ನುವಂತಹದ್ದು ಒಂದು ಉದಾಹರಣೆ ಕೊಡು. ಒಪ್ಕೋತೇವೆ, ಭಗವಂತ ಹುಟ್ಟುರಹಿತನು, ಅವನಿಂದ ಈ ಜಗತ್ತು ಉಂಟಾಯಿತು. ಒಪ್ಕೊಂಡ್ಬಿಡ್ತೇವೆ, ಒಂದು ಉದಾಹರಣೆ ಕೊಡ್ಬೇಕು ನೀನು. ನೋಡಿ, ಭಗವಂತನಿಗೆ ಹುಟ್ಟಿಲ್ಲ, ಈ ಜಗತ್ತೆಲ್ಲ ಉಂಟಾಗಿಲ್ವೋ, ಇದು ಉದಾಹರಣೆ ಅಲ್ಲ. ಇದನ್ನು ಸಿದ್ಧ ಮಾಡ್ಬೇಕಾಗಿದೆ, ಇದನ್ನ ಸಿದ್ಧ ಮಾಡಿ ಉದಾಹರಣೆ ಕೊಡ್ಬೇಕು ನಮ್ಗೆ. ಇದನ್ನ ಹೇಳ್ಬಿಟ್ರಿ, ಸರಿಯಾ? ಇನ್ನು ಎರಡನೇದ್ದು, ಹುಟ್ಟೇ ಇಲ್ಲದೆ ಇದ್ದಂತಹದ್ದು ಅಜಾತಚ್ಚ ಜಾತಾಚ ಜಾತಾಚ್ಚ ಹುಟ್ಟಿನಿಂದ ಕೂಡಿದ್ದು, ಹುಟ್ಟಿನಿಂದ ಕೂಡಿದ್ದೇ ಹುಟ್ಟುತ್ತದೆ ಅಂತ ವ್ಯವಸ್ಥೆ ಇದೆಯಾ? ಹುಟ್ಟಿದ ಮಗುವೇ ಹುಟ್ಟಿತು, ಒಂದು ವ್ಯವಸ್ಥೆ ಕೊಡುವಂತದ್ದು ಪ್ರಕೃತಿಯಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಹುಟ್ಟಿತು ಅಂದ್ರೆ ಮುಂದಿಂದು ವಿಕಾರ, ಇನ್ನ ಹುಟ್ಟಿದ್ದೆ ಮತ್ತೆ ಹುಟ್ಟಿತು ಅನ್ನೋದಿಲ್ಲ. ಸತ್ತ ಮೇಲೆ ಹುಟ್ಟಿತು ಅನ್ನೋದೊಂದಿದೆ, ಪುನರ್ಜನ್ಮ, ಆದ್ರೆ ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ ಅನ್ನುವಂಥದ್ದಿಲ್ಲ. ಏನೋ ಜಪಾನ್ದವ್ರು ಏನೋ ವ್ಯವಸ್ಥೆ ಮಾಡಿದ್ರೆ ಮಾಡಬಹುದು, ಸದ್ಯಕ್ಕಂತೂ ಆ ವ್ಯವಸ್ಥೆ ಇಲ್ಲ. ಈ ಭಾಷೆ ಬರೆಯುವ ಸಮಯದಲ್ಲಿ ಆ ವ್ಯವಸ್ಥೆ ಇಲ್ಲ. ಇವ್ರು ಮನುಷ್ಯನ ಸೃಷ್ಟಿ ಮಾಡಿಕತ್ತಾರೆ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸೃಷ್ಟಿತವಾದ ಮಗು ಮತ್ತೆ ವಾಪಸ್ ಗರ್ಭದಲ್ಲಿ ಹೋಗ್ತದೆ ಅಲ್ಲ, ಹಂಗೇನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಆವಾಗ ಈ ಭಾಷೆಗಳನ್ನ ಉಲ್ಟ ಹಾಗಾಗೂ ಸಾಧ್ಯತೆ ಇದೆ. ಅದಕ್ಕೆ ನಾನು ಬ್ರಾಕೆಟ್ ಹೇಳ್ತಾ ಇದ್ದೀನಿ, ಸದ್ಯಕ್ಕಂತೂ ವ್ಯವಸ್ಥೆ ಇಲ್ಲ. ನ ವ್ಯವಸ್ಥಾ ಪ್ರಸಜ್ಯತೆ ಅಂತ ವ್ಯವಸ್ಥೆ ಇಲ್ಲಿ ಇಲ್ಲ. 232 ಭಾಷ್ಯ. ಕಿಂಚ ಅನ್ಯತ ಅಜಾತ ಅನುತ್ಪನ್ನಾತ್ ವಸ್ತುನಃ ಜಾಯತೆ ಯಸ್ಯ ವಾದಿನಃ ಕಾರ್ಯಂ ದೃಷ್ಟಾಂತಃ ತಸ್ಯ ನಾಸ್ತಿ ವೈ. ಯಾರ ಅಭಿಪ್ರಾಯದಲ್ಲಿ ಯಸ್ಯ ವಾದಿನಃ, ಯಾರ ಯಾವ ವಾದಿಯ ಅಭಿಪ್ರಾಯದಲ್ಲಿ ಕಾರ್ಯಂ ಜಾಯತೆ, ಕಸ್ಮಾತ್ ಜಾಯತೆ, ಅಜಾತಾತ್ ಕಾರ್ಯಂ ಜಾಯತೆ, ಯಾವ ವಾದಿಗಳ ಅಭಿಪ್ರಾಯದಲ್ಲಿ ಜಾಯತೆ ಕಾರ್ಯಂ, ಕಾರ್ಯವು ಹುಟ್ಟುತ್ತದೆ, ಎಲ್ಲಿಂದ ಹುಟ್ಟುತ್ತದೆ ಅಂತಾರೆ. ಅಜಾತ ಜಾಯತೆ, ಹುಟ್ಟದೇ ಇರುವಂತಹದ್ದರಿಂದ ಹುಟ್ಟುತ್ತದೆ ಅಂತ ಯಾವ ವಾದಿಯ ಅಭಿಪ್ರಾಯದಲ್ಲಿ ಇದೆಯೋ ಅದಕ್ಕೆ ದೃಷ್ಟಾಂತ ತಸ್ಯ ನಾಸ್ತಿ ವೈ. ಅದಕ್ಕೆ ದೃಷ್ಟಾಂತ ಅನ್ನುವಂಥದ್ದು ಇಲ್ಲವಲ್ಲಪ್ಪ, ನಾಸ್ತಿ ವೈ, ಅದಕ್ಕೆ ದೃಷ್ಟಾಂತ ಅನ್ನುವಂಥದ್ದು ಇಲ್ಲ. ಇದ್ರೆ ಹೇಳು, ಜಗಳ ಇಲ್ಲ, ಫ್ರೆಂಡ್ಲಿ. ಅಜಾತ ಅನುತ್ಪನ್ನಾತ ವಸ್ತುನಃ ಯಸ್ಯ ಜಾಯತೆ ಯಸ್ಯ ವಾದಿನಃ ಜಾಯತೆ ಕಾರ್ಯಂ ದೃಷ್ಟಾಂತ ತಸ್ಯ ನಾಸ್ತಿ ವೈ. ಅದಕ್ಕೆ ದೃಷ್ಟಾಂತ ಅನ್ನುವಂಥದ್ದು ಇಲ್ಲ. ದೃಷ್ಟಾಂತ ಅಭಾವೇ ಅರ್ಥಾತ್ ಅಜಾತ ನ ಕಿಂಚಿತ್ ಜಾಯತೆ ಇತಿ ಸಿದ್ಧಂ ಭವತಿ ಇತ್ಯರ್ಥಃ. ನಿನಗೆ ದೃಷ್ಟಾಂತವನ್ನು ಹೇಳಲಿಕ್ಕಾಗಲಿಲ್ಲ, ಇದರ ಅರ್ಥ ಆ ಪಾರಮಾರ್ಥಿಕ ಆತ್ಮ ಅಜಾತವಾಗಿ ಹೇಗಿದೆಯೋ ಹಾಗೆ ಅಜಾತವಾಗಿ ಇದೆ, ಆದರೆ ಕಾರ್ಯ ಅನ್ನುವಂಥದ್ದು ಆಗೇ ಇಲ್ಲ. ದೃಷ್ಟಾಂತ ಅಭಾವೇ, ನೋಡಿ ದೃಷ್ಟಾಂತ ಅಭಾವೇ, ಅದರ ಅರ್ಥ ಏನೋ ಅಜಾತ ಹುಟ್ಟದೇ ಇರುವುದರಿಂದ ನ ಕಿಂಚಿತ್ ಜಾಯತೆ, ಯಾವುದು ಇನ್ನೊಂದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಇತಿ ಸಿದ್ಧಂ ಭವತಿ ಇತ್ಯರ್ಥ. ನೀನು ಮಾತಾಡ್ತಾ ಮಾತಾಡ್ತಾ ಏನು ಸಿದ್ಧ ಮಾಡ್ತಾ ಇದೆಯಾ? ನಾನೇನು ಸಿದ್ಧ ಮಾಡಬೇಕಾಗಿಲ್ಲ, ನೀನೇ ಸಿದ್ಧ ಮಾಡ್ತಾ ಇದೀಯಾ. ಏನು ಸಿದ್ಧ ಮಾಡ್ತಾ ಇದೀಯಾ? ಕಾರ್ಯ ಎನ್ನುವುದು ಆಗೇ ಇಲ್ಲ, ಅಂದ್ರೆ ಜಗತ್ತು ಅನ್ನೋದು ಉಂಟಾಗೇ ಇಲ್ಲ. ನಾನು ABCD ಮೊದಲು ಹೇಳಿದ್ದೇನೆ, ಉಂಟಾಗೇ ಇಲ್ಲ ಅಂತೇಳಿ ನೀ ಕೇಳಿಸ್ಕೊಳ್ಳೇ ಇಲ್ಲ. ಅವಾಗ ಈಗ ನೀನಾಗೇನೆ ಹೇಳ್ತಾ ಇದೀಯಾ ಏನಂತೇಳಿ? ಹೌದು ಬಿಡಿ ಸರ್, ಕಾರ್ಯ ಆಗೇ ಇಲ್ಲ, ಕಾರ್ಯವೂ ಆಗಿಲ್ಲ. ನ ಜಾಯತೆ ಇತಿ ಸಿದ್ಧಂ ಭವತಿ ಇತ್ಯರ್ಥ. ಅದು ಹೋಗ್ಲಿ ಬಿಡು. ಯದಾ ಪುನಃ ಜಾತಾತ್ ಜಾಯಮಾನಸ್ಯ ವಸ್ತುನಃ ಅಭ್ಯುಪಗಮಃ ತದಪಿ ಅನ್ಯಸ್ಮಾತ್ ಜಾತಾತ್ ತದಪಿ ಅನ್ಯಸ್ಮಾತ್ ಇತಿ ನ ವ್ಯವಸ್ಥಾ ಪ್ರಸಜ್ಯತೆ ಅನವಸ್ಥಾ ಸ್ಯಾತ್ ಇತ್ಯರ್ಥಃ. ಇನ್ನೊಂದು ವಾದ ನೀನು ಇಡ್ತಾ ಇದೀಯಾ, ಹುಟ್ಟಿದ್ದರಿಂದಲೇ ಹುಟ್ಟಿತು. ಯದಾ ಪುನಃ ಜಾತಾತ್, ಜಾತಾತ್ ಅಂದ್ರೇನು? ಜಾಯಮಾನಸ್ಯ, ಜಾಯಮಾನಸ್ಯ ಅಂದ್ರೆ ಹುಟ್ಟಿದ್ದರಿಂದಲೇ, ಹುಟ್ಟಿದ ವಸ್ತುವಿನಿಂದಲೇ ಏನಾಗಿದೆ? ಅಭ್ಯುಪಗಮಃ, ಹುಟ್ಟುವುದೆಂದು ಒಪ್ಪುತ್ತಾನೆ. ಹುಟ್ಟಿದ್ದರಿಂದಲೇ ಹುಟ್ಟಿತು ಅಂತ ಹೇಳಿದ್ದಾದರೆ, ಹಾಗೆ ನಿನ್ನ ಒಪ್ಪಿಗೆ ತಗೊಳ್ಳುತ್ತಾದ್ರೆ, ತದಪಿ ಅದು ಕೂಡ ಅನ್ಯಸ್ಮಾತ್ ಜಾತ ತದಪಿ ಅನ್ಯಸ್ಮಾತ್ ಇತಿ ನ ವ್ಯವಸ್ಥ. ಯಾವುದೋ ಹುಟ್ಟದೇ ಇರುವುದರಿಂದ ಯಾವುದೋ ಹುಟ್ಟದೇ ಇರುವುದು ಹುಟ್ಟಾಯಿತು ಅಂತಂದ ಅನ್ಯಸ್ಮಾತ್ ಅನ್ಯಸ್ಮಾತ್, ಯಾವುದೋ ಹುಟ್ಟುರಹಿತವಾದದ್ದರಿಂದ ಯಾವುದೋ ಹುಟ್ಟುರಹಿತವಾದದ್ದು ಹುಟ್ಟಿಕೊಂಡಿದ್ದು. ಏನ್ ಮಾತಾಡ್ತಾ ಇದ್ದೀಯ ಹೇಳಿ. ಅನ್ಯಸ್ಮಾತ್ ಜಾತಾತ್ ಹುಟ್ಟ ಇನ್ನೊಂದು ಹುಟ್ಟಿನಿಂದ ಕೂಡಿದ್ದು ಅನ್ಯಸ್ಮಾದಿತಿ ವ್ಯವಸ್ಥ. ಇನ್ನೊಂದು ಹುಟ್ಟಿನಿಂದ ಇನ್ನೊಂದು ಹುಟ್ಟಿನಿಂದ ಕೂಡಿದ್ದರಿಂದ ಇನ್ನೊಂದು ಇನ್ನೊಂದು ಹುಟ್ಟಿದ್ದಾಯಿತು. ಹುಟ್ಟಿನಿಂದ ಕೂಡಿದ್ದು ಅದು ಇನ್ನೊಂದು ಥರ್ಡ್ ಪರ್ಸನ್ನು. ಇವನು ಕಾರಣ ಕಾರ್ಯ ಬಿಟ್ಬಿಡ, ಕಾರ್ಯದಿಂದ ಕಾರ್ಯ. ಮೊದಲು ಹೇಳ, ಮೊದಲು ಚಂದಾಗಿ ತಗೊಂಡ, ಕಾರಣ ಕಾರ್ಯ ಕಾರಣ ಕಾರ್ಯ. ಏನ್ ಮಾಡ್ತಾನೀಗ? ಕಾರ್ಯದಿಂದ ಕಾರ್ಯ ಆಯ್ತು. ಏನ್ ಕಾರ್ಯ? ಇನ್ನೊಂದು ಯಾವುದೋ ಕಾರ್ಯ. ಜಾತಾಚ ಹುಟ್ಟಿನಿಂದ ಕೂಡಿದ ಇನ್ನೊಂದು ಯಾವುದೋ ಕಾರ್ಯ, ಅದು ಹುಟ್ಟಿದ ಆ ಹುಟ್ಟಿದಂತಹ ಅದರಿಂದ ಇನ್ನೊಂದು ಯಾವುದೋ ಹುಟ್ಟಾಯಿತು. ಮೂಲಕ್ಕೆ ಬರೋದಿಲ್ಲ ಅಂತ ಆಯ್ತು. ಅವನು ಏನು ಬರೀ ಮರುತ್ತಿಗೆ ತಿರುಗಾಡ್ತಾ ಇದ್ದಾನು, ಕೆಳಗೆ ಬರೋದಿಲ್ಲ ಅವನು. ಒಂದು ಶಾಶ್ವತ ಕೋತಿ ಅಂತ ವ್ಯವಸ್ಥಾನ ಪ್ರಸಜ್ಜತೆ. ಇಂಥದಕ್ಕೆ ವ್ಯವಸ್ಥೆ ಇಲ್ಲ ನಿಸರ್ಗದಲ್ಲಿ, ವ್ಯವಸ್ಥೆ ಇಲ್ಲ. ಜಾತ ತದಪಿ ಅನಸ್ಮಾದ ಇತಿ ನ ವ್ಯವಸ್ಥಾ ಪ್ರಸಜ್ಜತೆ ಅನವಸ್ಥಾ ಸ್ಯಾತ್ ಇತ್ಯರ್ಥ. ಅವಾಗ ಏನಾಗ್ತದೆ ಅಂದ್ರೆ, ನಾ ಹೇಳಿದ್ದಲ್ಲ ಮೂಲ ಇಲ್ಲ, ಮೂಲ ಇಲ್ಲ ಇದ್ರ ಅರ್ಥ ಏನು? ಅನವಸ್ಥ ದೋಷ. ಯು ನೆವರ್ ಕಮ್ ಬ್ಯಾಕ್, ಬರೀ ಮೇಲೆ ತಿರುಗಾಡ್ತಾ ಇರ್ತೀನಿ. ಮೂಲಕ್ಕೆ ಬಂದ್ರೆ ಆಮೇಲೆ ಪ್ರವಾಸ ಚೇಂಜ್ ಮಾಡ್ಬೋದು. ಹುಬ್ಬಳ್ಳಿಯಿಂದ ಹೊರಟಿದ್ವ್ಯಾ, ವಾಪಸ್ ಮತ್ತೆ ಹುಬ್ಬಳ್ಳಿ ಬರೋದು. ಆಮೇಲೆ ಎಲ್ಲಿ ಹೊರಟಿದ್ವಿ? ನಾವು ರಾಮೇಶ್ವರಕ್ಕೆ ಹೊರಟಿದ್ವಿ. ಇಲ್ಲ ವಾಪಸ್ ಮತ್ತೆ ಹುಬ್ಬಳ್ಳಿಗೆ ಬಂದ್ರೆ ಊಟ ಚೇಂಜ್ ಮಾಡಿ ಮುಂಬೈಗೆ ಹೊರಡೋದು. ಅದು ಸಾಧ್ಯ ಇದೆ. ನೀ ಬರ್ಲಿಕ್ಕೆ ತಯಾರಿಲ್ಲ, ಅಲ್ಲಿಂದಲ್ಲೇ ಹೋಗ್ತೀಯ, ಅಲ್ಲಿಂದಲ್ಲೇ ಹೋಗ್ತೀಯ, ಅಲ್ಲಿಂದಲ್ಲೇ ಹೋಗ್ತೀಯ. ಮೂಲಕ್ಕೆ ಬರ್ತಾ ಇರ್ಬೇಕು. ಮಲಗುಂದ ಬರ್ಬೇಕು, ಬರ ಹೊರಗಿಂದ ಹೊರಗೆ ನೋಡಿ ನಾವ್ ಎಷ್ಟು ಕರೆಕ್ಟ್ ಬರ್ತೇವೆ ಅರ್ಥ ಇರ್ತೇವೆ. ಇದು ಯಾಕೋ ನೀನ್ ಹೇಳದಂತದ್ದು, ಇಂಥ ವ್ಯವಸ್ಥೆ ಇಲ್ಲ, ಹೀಗಾಗಿ ಅನವಸ್ಥ ದೋಷ ಉತ್ಪತ್ತಿ ಆಗ್ತದೆ. ಬೀಜ ಮೊದಲು ವೃಕ್ಷ ಮೊದಲು, ಬೀಜ ಮೊದಲು ವೃಕ್ಷ ಮೊದಲು, ಬೀಜದಿಂದ ವೃಕ್ಷ, ವೃಕ್ಷವೇ ಇಲ್ಲದೆ ಹೋದ್ರೆ ಬೀಜ ಇಲ್ಲ, ಅದರ ವೃಕ್ಷದಿಂದ ಬೀಜ, ಬೀಜವೇ ಇಲ್ಲದೆ ಹೋದ್ರೆ ವೃಕ್ಷ ಇಲ್ಲ, ಅದನ್ನ ಬೀಜದಿಂದ ವೃಕ್ಷ. ವಾಪಸ್ ಬಾ, ವಾಪಸ್ ಬಾ. ಅಜ್ಞಾನ ಕಾರಣ. ನೀವು ವಾಪಸ್ ಬರದೆ ಹೋದ್ರೆ ಅನವಸ್ಥ ದೋಷ, ವ್ಯವಸ್ಥೆ ಇಲ್ಲ. ಇನ್ಫ್ಯಾಕ್ಟ್ ಫುಟ್ನೋಟ್ ನಲ್ಲಿ ಬರೀತಾರೆ, ಅನವಸ್ಥ ಇದು ತರ್ಕದಲ್ಲಿಯ ಒಂದು ದೋಷ ಅಂತ. ಅನವಸ್ಥಾನೂ ಕೂಡ ಒಂದು ದೋಷ ಎಂದೇ ತರ್ಕದಲ್ಲಿ ಪರಿಗಣಿಸಲ್ಪಡ್ತದೆ. ಆ ದೋಷ ಇಲ್ಲಿ ಒದಗಿ ಬರ್ತದೆ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಹುಟ್ಟು ಅನ್ನುವಂತಹದ್ದಿದೆಯೋ ಅದರಿಂದ ಇನ್ನೊಂದು ಹುಟ್ಟಾಗುವ ಸಾಧ್ಯತೆ ಇಲ್ಲ, ಆಗಿದೆ ಅಂತಾದ್ರೆ ಅದಕ್ಕೆ ಅನವಸ್ಥ ದೋಷ ಅಂತ ಕರೀತಾರೆ. ಯತ್ರ ತೂ ಅಸ್ಯ ಸರ್ವಂ ಆತ್ಮೈವ ಅಭೂತ. ಇತಿ ಪರಮಾರ್ಥತಃ ದ್ವೈತ ಅಭಾವಃ ಶುತ್ಯಾ ಉಕ್ತಃ ತಂ ಆಶ್ರಿತ್ಯ ಆಹ. ಒಂದು ಬೃಹದಾರಣ್ಯಕದ ಹೇಳಿಕೆ ಇದೆ. ಏನಂದ್ರೆ ಇಲ್ಲಿ ಯಾರಿಗೆ ಎಲ್ಲವೂ ಆತ್ಮನೇ ಆಗಿರುವುದು, ಯತ್ರ ತು ಅಸ್ಯ ಸರ್ವಂ ಆತ್ಮೈವ ಅಭೂತ್. ಇಲ್ಲಿ ಯಾರಿಗೆ ಜ್ಞಾನಿಗೆ ಅಂತ ಅರ್ಥ, ಅಥವಾ ಆತ್ಮನಿಗೆ ಎಲ್ಲವೂ ಆತ್ಮವೇ ಎಂದು ಆಗಿದೆಯೋ ಅವನು ಪರಮಾರ್ಥತಃ ದ್ವೈತ ಅಭಾವ, ಪಾರಮಾರ್ಥಿಕವಾಗಿ ಅವನಲ್ಲಿ ಯಾವ ದ್ವೈತವೂ ಇಲ್ಲ ಅಂತ ಸ್ಪಷ್ಟವಾಯಿತು. ಅವ ಯಾರನ್ನು ನೋಡ್ತಾನೆ, ಯಾರನ್ನು ನೋಡ್ತಾನ? ಅವ ಎಲ್ಲವೂ ತಾನೇ ಆಗಿದ್ಮೇಲೆ ಯಾರ ಯಾರ ಜೊತೆ ಮಾತಾಡ್ತಾನೆ? ಬಸ್ ಅಷ್ಟೇ. ಪರಮಾರ್ಥತಃ ದ್ವೈತ ಭಾವ ಶುತ್ಯ ಉಕ್ತ ಅನ್ನುವುದು ಶ್ರುತಿಯನ್ನ ಶ್ರುತಿಯಲ್ಲಿ ಹೇಳಲಾಗಿದೆ. ಅದನ್ನ ಆಶ್ರಯಿಸಿಕೊಂಡು ಈ ಮುಂದಿನ ಶ್ಲೋಕವನ್ನು ಹೇಳ್ತಾರೆ. ಎಲ್ಲಿ ಎಲ್ಲವೂ ಭಗವತ್ ಸ್ವರೂಪವೇ ಆಗಿದೆಯೋ, ಯಾರಿಗೆ ಅನುಗ್ರಹ ಮಾಡಬೇಕು ಭಗವಂತ? ಭಗವಂತ ನನಗೆ ಅನುಗ್ರಹ ಮಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಆ ಭಗವಂತ ನಗುತ್ತಾನೆ, ನೀನು ನಾನೇ, ನಾನೇ ನೀನು? ಇಲ್ಲ ಭಗವಂತ, ಅಲ್ಲಿ ಹಾಸ್ಪಿಟಲ್ ಮಲ್ಕೊಂಡ್ರೆ ಬೇಗ ಗುಣ ಮಾಡಪ್ಪ, ಅವನು ನಾನೇ, ನಾನೇ ಅವನು. ಯಾರಿಗೆ ನಾನು ಅನುಗ್ರಹ ಮಾಡಲಿ? ಹಾಗೆ ಅದನ್ನ ಆ ಒಂದು ವಿಚಾರವನ್ನ ಅವಲಂಬಿಸಿಕೊಂಡು ಈ ಮುಂದಿನ ಶ್ಲೋಕ ಬರ್ತದೆ. ಹೇತೋರಾದಿ ಫಲಂ ಯೇಷಾಂ, ಆದಿರಿ ಹೇತು ಫಲಸ್ಯ ಚ. ಹೇತು ಫಲಸ್ಯ ಚಾನಾದಿಹಿ ಕಥಂ ತೈರುಪವರ್ಣ್ಯತೆ. ಹೇತೋರಾದಿ ಫಲಂ ಯೇಷಾಂ, ಆದಿರ್ಹೇತು ಫಲಸ್ಯ ಚ. ಹೇತು ಫಲಸ್ಯ ಚಾನಾದಿಹಿ ಕಥಂ ತೈರುಪವರ್ಣ್ಯತೆ. ಹೇತೋ ಈ ಪ್ರಪಂಚದ ನಮ್ಮ ಜೀವನದ ಸಮಸ್ತ ವ್ಯವಹಾರಗಳು ನಡೀಲಿಕ್ಕೆ ಏನು ಹೇತು? ನಡೆದವಲ್ಲ, ಒಳ್ಳೆ ಕಾರ್ಯ, ಸಮಾಜ ಕಾರ್ಯ, ಕೌಟುಂಬಿಕ ಕಾರ್ಯ, ನೌಕರಿ, ಉದ್ಯೋಗ, ಜೀವನ ನಡ್ಕೊಂಡು ಹೊರಟದಲ್ಲಪ್ಪ, ಕಾರಣ ಏನು ಹೇಳ್ತದೆ? ಧರ್ಮ ಅಧರ್ಮಗಳು ಕಾರಣ. ಅರ್ಥ ಕಾಮಗಳು ಜೀವನ, ಧರ್ಮ ಇಲ್ಲದೆ ಹೋದರೆ ಪ್ರಾಣಿ, ಧರ್ಮ ಇದ್ರೆ ಮಾನವ. ಹಾಗಾದ್ರೆ ಮಾನವನ ಜೀವನಕ್ಕೆ ಕಾರಣಗಳು ಏನು? ಧರ್ಮ ಅಧರ್ಮ. ಅದೇ ನಮ್ಮ ಸಂಬಂಧ ಇಲ್ಲ ಅಂದ್ರೆ ನೀನು ಮನುಷ್ಯನಲ್ಲ, ಅರ್ಥ ಕಾಮ ನಡ್ಕೊಂಡು ಹೋಗ್ತಾರೆ ಮನುಷ್ಯನ. ಅದನ್ನು ಹೇತು ಅಂದ್ರೆ ಧರ್ಮಾಧರ್ಮ. ಈ ಧರ್ಮಾಧರ್ಮಗಳು ಎಲ್ಲಿಂದ ಬಂದವು? ಇವು ಫಲಗಳು, ಧರ್ಮಾಧರ್ಮಗಳು ಫಲಗಳು, ಪಾಪ ಪುಣ್ಯಗಳು ಫಲಗಳು. ಈ ಫಲಗಳು ಎಲ್ಲಿಂದ ಪ್ರಾಪ್ತವಾದವು? ನಾವು ಮಾಡುವ ಕರ್ಮಗಳಿಂದ. ದೇಹಾದಿ ಸಂಘಾತ ಫಲಂ, ಹೌದಾ? ಹಾಗಾದ್ರೆ ಏನಾಯ್ತು? ಈಗ ಹೇತುವಿನಿಂದಾಗಿ ಫಲ, ಫಲದಿಂದಾಗಿ ಹೇತು. ಏತೋ ಧರ್ಮಾದೇಹಿ ಆದಿಹಿ ಕಾರಣಂ ದೇಹಾದಿ ಸಂಘಾತ ಫಲಂ. ದೇಹಾದಿ ಸಂಘಾತ ಅಂದ್ರೆ ಅದು ಕರ್ಮ ಅಂತ ನಾ ಹೇಳಿದೆ. ದೇಹ ಸಂಘಾತ ಅಂದ್ರೆ ಜೀವನ, ಜೀವನ ಅಂದ್ರೆ ಕರ್ಮ. ಇಂತಹ ವಾದವನ್ನು ಯಾರು ಮಾಡ್ತಾ ಇದ್ದಾರೋ ಅವರ ವಿಚಾರವಾಗಿ ನಾವು ಹೇಳತಕ್ಕದ್ದಿದೆ. ಏನ್ ಹೇಳೋದಿದೆ? ತಥಾ ಆದಿ ಕಾರಣ ಹೇತು ಧರ್ಮಾದಿ ಫಲಸ್ಯ ಚ ದೇಹಾದಿ ಸಂಘಾತಸ್ಯ. ದೇಹಕ್ಕೆ ಫಲವನ್ನು ಹೊಂದಲಿಕ್ಕೆ ದೇಹವು ಆದಿ, ದೇಹವನ್ನು ಹೊಂದಲಿಕ್ಕೆ ಫಲವು ಆದಿ. ಫಲ ಎಲ್ಲಿಂದ ಉಂಟಾಯಿತು? ದೇಹದಿಂದ. ದೇಹ ಎಲ್ಲಿಂದ ಉಂಟಾಯಿತು? ಫಲದಿಂದ. ಪಾಪ ಪುಣ್ಯ ಧರ್ಮ ಅಧರ್ಮ ಪ್ರಾರಬ್ಧ ಫಲಗಳಿಂದಾಗಿ ದೇಹ ಪ್ರಾಪ್ತಿಯಾಯಿತು. ಅವು ಪ್ರಾರಬ್ಧ ಫಲಗಳು ಎಲ್ಲಿಂದ ಎಲ್ಲಿಂದ ಪ್ರಾಪ್ತಿ? ಅದು ದೇಹದಿಂದ ಪ್ರಾಪ್ತಿಯಾಯಿತು. ಅನವಸ್ಥ ದೋಷ ಇಲ್ಲಿ ಕೂಡ ಫಲದಿಂದ ದೇಹ, ದೇಹದಿಂದ ಫಲ, ಫಲದಿಂದ ದೇಹ, ದೇಹದಿಂದ ಫಲ. ಧರ್ಮಾದಿ ಫಲಸ್ಯ ಚ ದೇಹಾದಿ ಸಂಘಾತಸ್ಯ ಏವಂ ಹೇತು ಫಲಯೋ ಇತರೇತರ ಕಾರ್ಯ ಕಾರಣತ್ವೇನ ಆದಿಮತ್ವಂ ಬ್ರುವದ್ಭಿಹಿ ಏವ ಹೇತೋ ಫಲಸ್ಯ ಚ ಅನಾದಿತ್ವಂ ಕಥಂ ತೈಃ ಉಪವರ್ಣ್ಯತೆ. ಹೇತು ಫಲಗಳು ಇವು ಒಂದಕ್ಕೊಂದು ಈ ಪ್ರಕಾರವಾಗಿ ಕಾರ್ಯ ಕಾರಣ ಕಾರಣ ಕಾರ್ಯ ಕಾರ್ಯ ಕಾರಣ ಅನ್ನುವಂಥದ್ದನ್ನ ಅವು ಹ್ಯಾಂಡ್ ಇನ್ ಹ್ಯಾಂಡ್ ನಡ್ಕೊಳಕ್ ಶುರು ಮಾಡಿದರೆ ಇದ್ರೊಳಗೆ ಆದಿ ಯಾವುದು ಅಂತ ನೀವು ತಿಳಿಸ್ಲಿಕ್ಕೆ ಆಗುವುದಲ್ಲ. ಹೇಳ್ರಿ, ಆದಿ ಯಾವುದು ಹೇಳ್ರಿ? ಆದಿಮತ್ವಂ ಇತರೇತರ ಕಾರ್ಯಕಾರಣತ್ವೇನ ಏವಂ ಹೇತು ಫಲಯೋಗ ಇತರೇತರ ಕಾರ್ಯಕಾರಣತ್ವೇನ ಆದಿಮತ್ವಂ. ವಾದಿಗಳ ಅಭಿಪ್ರಾಯದಲ್ಲಿ, ವಾದಿಗಳ ಅಭಿಪ್ರಾಯದಲ್ಲಿ ಹೇತುವಿಗೆ ಆದಿ ಇದೆ ಅಥವಾ ಕಾರ್ಯಕ್ಕೆ ಆದಿ ಇದೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ವಾದ ಮಾಡ್ತಾ ಮಾಡ್ತಾ ಮಾಡ್ತಾ ಅನಾದಿತ್ವಂ ಆದಿ ಇಲ್ಲ ಅನ್ನೋದನ್ನ ಅವರೇ ಸಿದ್ಧ ಮಾಡ್ತಾ ಇದ್ದಾರೆ. ನಾವೇನ್ ವಾದ, ಅವರು ಏನು ವಾದ ಶುರು ಮಾಡಿದ್ದಾರೆ? ಪ್ರಾರಂಭ ಇದೆ ಅಂತ ಶುರು ಮಾಡಿದ್ದಾರೆ. ಏನು ಪ್ರಾರಂಭ? ಹುಟ್ಟಿಗೆ ಪ್ರಾರಂಭ ಇದೆ ಅಂತ ಅವ್ರು ಶುರು ಮಾಡಿದ್ದಾರೆ. ಬೃಹತ್ ಬಿಹಿ ಹೀಗೆ ಹೇಳ್ತಾ ಹೇಳ್ತಾನೆ ಅನಾದಿತ್ವಂ, ಅದಕ್ಕೆ ಅವರೇ ತೋರಿಸಿಕೊಡ್ತಾ ಇದ್ದಾರೆ ಅನಾದಿತ್ವಂ. ಆದಿ ಇದೆ ಅಂತ ಪ್ರಾರಂಭ ಮಾಡಿದ್ದಾರೆ, ಅನಾದಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ಅನಾದಿಯನ್ನ ತೋರಿಸಿಕೊಟ್ಮೇಲೆ ನಮಗೂ ನಮಗೂ ಅವರಿಗೂ ಇನ್ನು ವಾದ ಇಲ್ಲುಳಿತು. ಯಾಕೆ ನಾವು ಮೊದಲ ಹೇಳಿದ್ದೀವಿ ಅನಾದಿ ಅನ್ನೋದನ್ನು ಮೊದಲ ಹೇಳಿದ್ದೀವಿ. ಈಗ ಅವರು ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಆದಿ ಇದೆ ಅಂತ ಪ್ರಾರಂಭ ಮಾಡಿ ಅನಾದಿತ್ವವನ್ನು ತೋರಿಸಿಕೊಡ್ತಾ ಇದ್ದ ಮೇಲೆ ಅದು ಹೇಗೆ ತಾನೇ ಸಿದ್ಧವಾದೀತು? ಇದು ಪ್ರಶ್ನೆ, ಸಿದ್ಧಾಂತಿಯ ಪ್ರಶ್ನೆ. ಆದಿ ಅಂತ ಪ್ರಾರಂಭ ಮಾಡಿ ಅನಾದಿ ಅಂತ ಸಿದ್ಧ ಮಾಡಿದರೆ ಅವ್ರ ಮಾತುಗಳಲ್ಲಿ ಹಾಗೆ ಸಿದ್ಧ ಆಗ್ತಾ ಇದೆ. ಏನು ಸಿದ್ಧ ಆಗ್ತಾ ಇದೆ? ಅನಾದಿ ಅಂತ ಸಿದ್ಧ ಆಗ್ತಾ ಇದೆ. ಅನಾದಿ ಅಂತ ಸಿದ್ಧ ಆಗಿದ್ದಾದರೆ ಅದನ್ನು ನಾವು ಹೇಗೆ ಒಪ್ಕೊಂಬೋಣ? ಆದಿ ಅಂತ ಶುರು ಮಾಡಿದರೆ ಆದಿ ಅಂತನೇ ಹೋಗು. ಆದಿ ಆಗಿತ್ತು, ಅದು ಈಗ ಅನಾದಿ ಆಯಿತು ಅಂತೇಳಿ ಏನರ್ಥ? ಅದು ಒಪ್ಕೊಳಿಕ್ಕಾಗೋದಿಲ್ಲ. ಇದು ಹೇಗೆ ತಾನೇ ನಾವು ಒಪ್ಕೊಂಬೋಣ ಅನ್ನುವಂಥದ್ದು ಸಿದ್ಧಾಂತಿಯ ಒಂದು. ನಹಿ ನಿತ್ಯಸ್ಯ ಕೂಟಸ್ಥಸ್ಯ ಆತ್ಮನಃ ಹೇತು ಫಲಾತ್ಮತ ಸಂಭವತಿ. ಯಾವನು ಕೂಟಸ್ಥನಾಗಿದ್ದಾನೋ ಅವನು ಹೇತುವಿಗೂ ಸಂಬಂಧವಿಲ್ಲ, ಫಲಕ್ಕೂ ಸಂಬಂಧವಿಲ್ಲ. ಐ ರಿಪೀಟ್, ಕೂಟಸ್ಥ ಆತ್ಮನಲ್ಲಿ ಕಾರಣವನ್ನೂ ಹುಡುಕ್ಲಿಕ್ಕೆ ಬರೋದಿಲ್ಲ, ಕಾರ್ಯವನ್ನು ಹುಡುಕ್ಲಿಕ್ಕೆ ಬರೋದಿಲ್ಲ. ಹುಡುಕ್ಲಿಕ್ಕೆ ಬರೋದ್ರ ಅರ್ಥ ಒಪ್ಪಲಿಕ್ಕಾಗುವುದಿಲ್ಲ. ಕೂಟಸ್ಥ ಆತ್ಮನಲ್ಲಿ ಕಾರಣವನ್ನಾಗಲಿ ಅಥವಾ ಕಾರ್ಯವನ್ನಾಗಲಿ, ಆ ಕಾರಣ ಕಾರ್ಯ ಎರಡು ಶಬ್ದವನ್ನು ಏನು ತೊಂದರಿಲಿ, ಹೇತು ಫಲ. ಕಾರಣ ಯಾವುದು? ಹೇತು. ಕಾರ್ಯ ಯಾವುದು? ಫಲ. ಕೂಟಸ್ಥನಲ್ಲಿ ಇವು ಎರಡನ್ನೂ ನಮಗೆ ಹೇರ್ಲಿಕ್ಕಾಗೋದಿಲ್ಲ, ಒಪ್ಪಲಿಕ್ಕಾಗೋದಿಲ್ಲ. ಕಥಂ ಸಂಭವತಿ ನ ಸಂಭವತಿ ಇತ್ಯರ್ಥ. ಸರಿಯೋ? ಕಥಂ ತೈಹಿ ವಿರುದ್ಧಂ ಅಭ್ಯುಪಗಮ್ಯತೆ. ಒಂದಕ್ಕೊಂದು ವಿರುದ್ಧವಾದ ಇಂಥ ಹೇಳಿಕೆಗಳು ಹೇಗೆ ಸಾಧ್ಯ? ಅದನ್ನು ಹೇಳ್ತಾರೆ. ಹೇತೋರಾದಿ ಫಲಂ ಏಷಾಂ, ಆದಿರ್ ಹೇತು ಹೇತು ಫಲಸ್ಯ ಚ, ತಥಾ ಜನ್ಮ ಭವೇತ್ತೇಷಾಂ, ಪುತ್ರಾ ಜನ್ಮ ಪಿತುರ್ಯಥಾ. ಏತೋರಾದಿ ಫಲಂ ಈಶಾಂ, ಆದಿರ್ ಹೇತು ಫಲಸ್ಯ ಚ, ತಥಾ ಜನ್ಮ ಭವೇತ್ತೇಷಾಂ, ಪುತ್ರಾ ಜನ್ಮ ಪಿತುರ್ಯಥಾ. ಹೇತುವಿಗೆ ಫಲವು ಆದಿ, ಹೇತೋಹೋ ಫಲಂ ಆದಿ. ಹೇತುವಿಗೆ ಫಲಂ ಆದಿ, ಹೇತುವಿಗೆ ಏನು ಕಾರಣ? ಫಲವು ಕಾರಣ. ಓಕೆ, ಫಲಕ್ಕೆ ಏನು ಕಾರಣ? ಹೇತು ಕಾರಣ. ಹೇತೋಹೋ ಆದಿ ಫಲಂ, ಫಲಂ ಆದಿ. ಏಷಾಂ, ಯಾರ ಅಭಿಪ್ರಾಯದಲ್ಲಿ ಈ ಮಾತಿದೆಯೋ. ಆಮೇಲೆ ಹೇತು ಫಲಸ್ಯ ಚ, ಫಲಕ್ಕೆ ಹೇತು ಕಾರಣ, ಹೇತುವಿಗೆ ಫಲವು ಕಾರಣ ಅನ್ನುವುದು ಯಾರ ಅಭಿಪ್ರಾಯದಲ್ಲಿ ಇದೆಯೋ. ಅವರ ಅಭಿಪ್ರಾಯ ಎಷ್ಟು ಆಭಾಸ ಇದೆ ಅಂದರೆ, ಯಥಾ ಜನ್ಮ ಭವೇತ್ತೇಷ ಪುತ್ರ ಜನ್ಮ ಪಿತುರ್ಯಥ. ಮಗನಿಂದ ತಂದೆಯೂ ಹುಟ್ಟಿದನು. ಮಗನಿಂದ ತಂದೆಗೆ ಹುಟ್ಟಿದ ಅಂತ ಯಾರಾದ್ರೂ ಹೇಳಿದ್ರೆ ಆಭಾಸ ಆಗ್ತದೆ ಇಲ್ಲ? ವಿಡಂಬನಾತ್ಮಕವಾದ ಹೇಳಿಕೆ. ಇಂಥ ದಿವ್ಯವಾದ ಜನ್ಮ ಗೊತ್ತದೇನು? ಪುತ್ರ ತಂದೆಗೆ ಜನ್ಮವನ್ನು ಕೊಟ್ಟ. ಪುತ್ರನಿಂದಾಗಿ ತಂದೆಯ ಜನ್ಮ, ಎಂತಹ ಪವಿತ್ರವಾದ ಜನ್ಮ. ನಿನ್ನ ಮಾತುಗಳು ಹಾಗಿವೆ. ಹೇತುವಿನಿಂದ ಫಲ ಅಂತೆ, ಫಲದಿಂದ ಹೇತು ಅಂತೆ. ಹೇತುವಿನಿಂದ ಫಲ ಅಂತೆ, ಫಲದಿಂದ ಹೇತು ಅಂತೆ. ಇವರಿಬ್ಬರು ಎಲ್ಲಿಂದ ಬಂದ್ರು? ಇವರ ಮೂಲ ಏನು? ಬಿಟ್ಬಿಟ್ಟಿಲ್ಲ ಅದನ್ನ. ಅಜ್ಞಾನ ಒಪ್ಪಿಕೊಂಡ ಅಂದ್ರೆ ಅವನು ಪ್ರತ್ಯಕ್ಷವಾಗಿ ಮಾಯಾ ಒಪ್ಪಿಕೊಂಡ ಬಿಟ್ಟ ಅಂತ ಅರ್ಥ. ಮಾಯಾ ಒಪ್ಪಿಕೊಂಡ ಅಂತಂದ್ರೆ ದ್ವೈತಿಗಳು ಪ್ರಾಣನೇ ಹೋಗ್ಬಿಡ್ತದೆ. ಮಾಯಾ ವಿರೋಧಿಗಳು ಒಟ್ಟು ಮಾಯನ್ನು ಸ್ವೀಕಾರ ಮಾಡಬೇಕು. ಮಾಯನ್ನು ಒಪ್ಪಿಕೊಳ್ಳದರ್ತು ವೇದಾಂತ ಶುರು ಆಗುವುದಿಲ್ಲ. ಸಿದ್ಧಾಂತಿಯ ವೇದಾಂತ ಶುರುವೇ ಆಗುವುದಿಲ್ಲ ಮಾಯಾ ಒಪ್ಪಿಕೊಳ್ಳದೆ ಹೋದ್ರೆ. ಅಧ್ಯಾಸ ಅತಸ್ಮಿನ್ ತದ್ಬುದ್ಧಿ ಮೂಲ, ಅದು ಅದು ಮೂಲ ನಮಗೆ. ಇಲ್ಲದೇ ಇರುವುದನ್ನ ಇದೆಯೆಂದು ಆರೋಪಿಸಿಕೊಂಡು ಅದರಲ್ಲಿ ಸತ್ಯ ಬುದ್ಧಿಯನ್ನು ಇಟ್ಟುಕೊಳ್ಳುವುದೇ ಅಧ್ಯಾಸ, ಸರ್ಪಾಧ್ಯಾಸ. ಚಿಪ್ಪಿನಲ್ಲಿ ಬೆಳ್ಳಿಯ ಅಧ್ಯಾಸ. ಆತ್ಮನಲ್ಲಿ ಯಾವ ಅಧ್ಯಾಸ? ಜೀವ ಅಧ್ಯಾಸ. ಆ ಅಧ್ಯಾಸ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅಜ್ಞಾನ ಒಪ್ಪಿಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಅದು ಹೇಳ್ತೀನಿ ಕೇಳಿ, ಇವ್ರಿಗೆ ಹಠ ಅಜ್ಞಾನವನ್ನು ಒಪ್ಪದೇ ಇರಬೇಕು ಅನ್ನುವಂಥದ್ದು ಹಠ ಯಾಕೆ ಗೊತ್ತ ಇವರಿಗೆ? ಇಲ್ಲಿ ಘಟ ಇಲ್ಲೇ ಇಲ್ಲ, ಇದು ಅಜ್ಞಾನದಿಂದ ಆರೋಪಿಸಲ್ಪಟ್ಟಿದ್ದು. ನಾ ಹೇಳ್ತೀನಿ ಸಿದ್ಧಾಂತಿ, ಇದು ಘಟ ಅಲ್ಲವೇ ಅಲ್ಲ. ಮಣ್ಣು ಮಣ್ಣು ಮಣ್ಣು ಮಣ್ಣು, ಎಲ್ಲಿ ಏನಿದೆಯೋ ಅದರಷ್ಟು ಮಣ್ಣೇ ಮಣ್ಣು. ಹೊರತುಪಡಿಸಿ ಘಟ ಇದೆ ಅಂತಾದರೆ ಅಜ್ಞಾನದಿಂದ ಆರೋಪಿಸಲ್ಪಟ್ಟದ್ದು. ಹೌದಾ? ಇದನ್ನು ಆರೋಪಿತ ಅಂತ ಒಪ್ಪೋದಿಲ್ಲ ಯಾಕೆ ಅಂತ ನಾನು ಕೇಳ್ತಾ ಇದ್ದೇನೆ ನಿಮಗೆ. ಮತ್ತೆ ಸತ್ಯಂ ಜಗತ್ ಸತ್ಯಂ ವ್ಯವಹಾರ ಸತ್ಯಂ. ಅಲ್ಲ ಅವರು ಅವರು ಅವರು ಸತ್ಯ ಡೆಫಿನೇಷನ್ ಇಲ್ಲ ಅನ್ನೋಷ್ಟು ಮೂರ್ಖರಲ್ಲಮ್ಮ, ಮಹಾನ್ ಪಂಡಿತರು ಅಲ್ಲ. ಏನ್ ಬನ್ನಂಜಯ ಗೋವಿಂದಾಚಾರ್ಯ ಏನು ಸಾಮಾನ್ಯರೇ? ನಾರಾಯಣ ಆಚಾರ್ಯ ಸಾಮಾನ್ಯರೇ? ಉಡುಪಿಯವರೇ ಅವರು? ಎಂತೆಂಥ ಅಲ್ಲಿ ಅಲ್ಲಿ ಹೋಗಿ ನೀವು ಸ್ವಲ್ಪ ಜಾಲಾಡಿದ್ರೆ ಎಂತೆಂತಹ ಸಂಸ್ಕೃತ ಪಂಡಿತರಿದ್ದಾರೆ, ಎಂತೆಂಥ ಶ್ರೇಷ್ಠರಿದ್ದಾರೆ ಅಲ್ಲಿ. ಆದರೆ ಈ ಜಗತ್ ಸತ್ಯ ಅನ್ನುವಂಥದ್ರಲ್ಲಿ ಅವರ ಅವರ ಅಬಾಧಿತ ತ್ರಿಕಾಲ ಅಬಾಧಿತ ಸತ್ಯ ಮೋಹ, ಇಷ್ಟು ಆಳವಾದ ಮೋಹ. ನಂಬಲಿಕ್ಕೆ ನಾನು ಕಲ್ಪನಾ ಕೂಡ ಮಾಡ್ಲಿಕ್ಕಾಗೋದು. ಈಗ ಬಚ್ಚಾ ಬೀಜ ಅಂತ ಒಂದು ಒಂದು ಒಂದು ಕೂಸು ಕೂಡ ಗೊತ್ತದ ಏನು ಇದು ಎಷ್ಟು ಕ್ಷಣಿಕದ ಅಂತೇಳಿ. ನೀವು ಮೊಬೈಲ್ ಕೊಡೋ ಬದಲು ಅದ್ರ ಕೈಗೆ ಚಾಕ್ಲೇಟ್ ಕೊಡ್ರಿ, ಎಸಿತದದು. ಚಾಕ್ಲೇಟ್ ತಗೊಳ್ಳೋದ್ರ ಎಸಿತದ, ನಾನು ನೋಡಿದ್ದೇನೆ. ಬಿಸ್ಕಿಟ್ ಬಂಡಲ್ ಕೂಡ ಎಸಿತದ. ಆದ್ರೆ ಅಪ್ಪನ ಜೇಬನಾಗಿಂದ ಮೊಬೈಲ್ ಬೇಕದಕ್ಕೆ ಅಂತ ಅಳ್ತದಂಗೆ. ಮೊಬೈಲ್ ಸತ್ಯ ಬುದ್ಧಿ. ಈ ದ್ವೈತಿಗಳಲ್ಲಿ ಇದು ಸತ್ಯ, ಇದು ಅಷ್ಟು ಮೋಹಿತ. ಎಷ್ಟೆಷ್ಟು ಅನಾತ್ಮದಲ್ಲಿ ಸತ್ಯ ಬುದ್ಧಿ ಇಡ್ತೀವಿ ಅಷ್ಟು ಆ ವಸ್ತುವಿನಲ್ಲಿ ಮೋಹ ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟೆಷ್ಟು ಕ್ಷಣಿಕ ಬುದ್ಧಿಯನ್ನು ಗುರುತಿಸ್ತಾ ಹೋಗ್ತೀವಿ, ಕ್ಷಣಿಕ ಅಂತ ಬುದ್ಧಿಯನ್ನು ಗುರುತಿಸ್ತಾ ಹೋಗ್ತೀವಿ, ಅಷ್ಟು ಮೋಹ ಕಡಿಮೆ ಆಗ್ತಾ ಹೋಗ್ತೀವಿ. ಗ್ರಾಫ್ ಲೆವೆಲ್ ನೋಡಿ, ನೀವೇ ನೋಡ್ಕೊಳ್ಳಿ. ಬೇಕಾದ್ರೆ ನೀವು ಇತ್ಕೊಂಡು ಬನ್ನಿ, ಜೀರೋ ಸತ್ಯ ಬುದ್ಧಿ. ಅದರಲ್ಲಿ ಯಾವ ಮೋಹನ ಇರು? ಮ್ಯಾಕ್ಸಿಮಮ್ ಸತ್ಯ ಬುದ್ಧಿ, ಮ್ಯಾಕ್ಸಿಮಮ್ ಮೋಹ. ಸಾಯುವಾಗ ಅಂತ ನಾರಾಯಣ ಬಂದ, ಅಚ್ಯುತ ಬಂದ, ಕೇಶವ ಬಂದ. ಆ ಅಚ್ಯುತ ನಾರಾಯಣ ಕೇಶವ ಅಲ್ಲ. ಇವು ಮಂಗ್ಯಾನ ಮಕ್ಕಳು 6 ತಿಂಗಳಿಂದ ಜಪ ಮಾಡ್ತಿರ್ತಾರೆ, ಸತ್ರ ಸಾಕು, ಸತ್ರ ಸಾಕು, ಸತ್ರ ಸಾಕು. ಅದೇ ವಿಡಂಬನ ಸಂಸಾರ, ಇದೊಂದು ವಿಚಿತ್ರವಾದ ವಿಡಂಬನ. ಸೊ ಇಷ್ಟು ಮೋಹವನ್ನು ಇಟ್ಕೊಂಡಿರ್ತಾರೆ. ಈ ಮೋಹದಿಂದಾಗಿ ಅವರು ಅಜ್ಞಾನವನ್ನು ಸುಲಭವಾಗಿ ಒಪ್ಪೋದಿಲ್ಲ. ಅಜ್ಞಾನವನ್ನು ಒಪ್ಪಲಿಲ್ಲ ಅಂತಂದ್ರೆ ಆರೋಪಿತ ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಆರೋಪಿತ ಅನ್ನೋದು ಒಪ್ಪಲಿದೆ ಒಪ್ಪಿದ್ರೆ ಮಾಯನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ನನಗ್ಯಾರಾದರೂ ದೈತ್ಯಗಳು ಯಾರು ಅಂತ ಕೇಳಿದ್ರೆ ಭಗವಂತ ಬೇರೆ, ಜೀವ ಬೇರೆ ಅಂತ ನಾವು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಯಾರು ಅಜ್ಞಾನವನ್ನು ಒಪ್ಪುದಿಲ್ಲವೋ, ಮಾಯನ್ನು ಒಪ್ಪುದಿಲ್ಲವೋ, ಅವರೆಲ್ಲ ದೈತ್ಯ. ಭಾರಿ ಚಂದ ಹೇಳಿದ್ರು ಮೊನ್ನೆ, ನೀವು ಯಾವ ಜಾತಿಯವರಾಗ್ರಿ, ನೀವು ಯಾವ ಧರ್ಮದವರಾಗ್ರಿ, ನೀವು ಯಾರೇ ಆಗ್ರಿ, ಭಾರತ ದೇಶದಲ್ಲಿ ಹುಟ್ಟಿದ್ದೀರಂದ ಮೇಲೆ ಭಗವದ್ಗೀತೆಯನ್ನು ನಮ್ಮ ಪವಿತ್ರ ಗ್ರಂಥ ಅಂತ ಒಪ್ಕೊಂಡ್ಬಿಟ್ರಿ ಅಂತಂದ್ರೆ ನೀವೆಲ್ಲರನ್ನು ನಾ ಸ್ವೀಕಾರ ಮಾಡ್ತೀನಿ ಅಂತ ಸ್ವಾಮಿ ನೋಡಿದ್ರು ಎಲ್ಲರನ್ನು ಸ್ವೀಕಾರ. ಈ ಸುಮ್ಮನೆ ನೀವು ಆ ಧರ್ಮದವರು ಈ ಧರ್ಮದವರು ಅಂತ ಬೇರೆ ಮಾಡೋದಕ್ಕಿಂತ ಭಗವದ್ಗೀತೆಯನ್ನ ನಮ್ಮ ಧರ್ಮ ಗ್ರಂಥ ಅಂತ ಸ್ವೀಕಾರ. ಎಲ್ಲೂ ಏನು ಬರೋದೇ ಇಲ್ಲ ನಮಗೆ. ಯಾವುದು ಮೈನಾರಿಟೀಸು, ಲೋವರ್ ಮೈನಾರಿಟೀಸು, ಆವು ಇವು, BPL PPL ಏನೇನು ಬರುದಿಲ್ಲ, ಭಗವದ್ಗೀತೆ ಸ್ವೀಕಾರ. ಇಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಹೇಳಿದ್ವಿ. ಏನು ಹೇಳಿದ್ವಿ? ನಮ್ಮ ಸಹಕಾರ ಪೂರ್ತಿ ಇದೆ. ಫೇಸ್ಬುಕ್ನಾಗ ಪೇಪರ್ ಕಟಿಂಗ್ ಈಕರ ಅದೃಷ್ಟ ಬಂದಿಲ್ಲ. ಅದು ಅಲ್ಲಿ ಮೊದಲೇ ಸಲ ರಿಪೋರ್ಟ್ ತೋರಿಸಿದ್ರಲ್ಲ, ಇಲ್ಲೇ ತೋರಿಸಿದ್ರು ನಂಗೆ ರಿಪೋರ್ಟ್. ಹೌದೇನು? ಸರ್ಕಾರಿ ಅಪ್ಲಿಕೇಶನ್ ಹಾಕೋದು. ಅದಕ್ಕೆ ಮುಂದೆ ಹೇಳೇನಿ, ತಾಯಂದ್ರು ಕಡುಬು ಕರ್ಚಿಕಾಯಿ ಲಡ್ಡು ಮಾಡ್ಬೇಕಾದ್ರೆ ಅವ ತಹಶೀಲ್ದಾರನೋ DCನೋ ಹೇಳ್ತಾನೆ, 4ಕ್ಕಿಂತ ಹೆಚ್ಚಿಗೆ ನೀವು ಮಾಡ್ತಕ್ಕದ್ದಲ್ಲ, 4ಕ್ಕೇ ಕಡುಬು ಮಾಡಬೇಕು, 2ಡೇ ಲಡ್ಡು ಮಾಡಬೇಕು. ಏನ್ ಮಾಡ್ತೀರಿ ನೀವು ಹಾಗೆ ಬಂದಿದ್ದಾಗ? ಮತ್ತೆ ಬಾಯಲ್ಲ ಬಟ್ಟೆ ಚುಮ್ಕ ಕೊಡ್ತೀರ? ಬಹಳ ದೂರಿಲ್ಲ, ನಾವು ಪ್ರತಿಭಟನೆ ಮಾಡದೆ ಹೋದರೆ ಈ ಕಾಲ ದೂರಿಲ್ಲ, ಬೇಗ ಬರ್ತದೆ ಈ ಕಾಲ. ಇನ್ನು ಮುಂದೆ ಬರ್ತದೆ ನೋಡಿ, ಎಲ್ಲ ಬರ್ತವೆ. ಆಮೇಲೆ ಕೊನೆಗೆ ಒಂದು ದಿವಸ ಯಾಕೆ ಮಾಡ್ತೀರಿ ಮಾಡಬೇಡ್ರಿ ಅಂತ ಹೇಳೋದು ನಾನು ಒಂದು ದಿವಸ. ಭಯಾನಕದ ಇದನ್ನು ನಾವು ಇದೇ ಎಳೆಯಿಂದ ವಿಚಾರ ಮಾಡ್ತಾ ಹೋದ್ರೆ ದಿಕ್ಕು ತಪ್ಪಿ ಹೋಗ್ತದೆ. ಎಲ್ಲ ಹಿಂದೂಗಳು ಇಲ್ಲಿ ಕಾಣದೇ ಇಲ್ಲ, ಯಾರು ಹಿಂದೂಗಳು ಕಾಣಂಗೇ ಇಲ್ಲ. ನೋಡ್ರಿ, ಇದು ಉಜ್ಜಯನ ನಾಳೆ ಕಾಶಿ ವಿಶ್ವನಾಥ. ಕೊನೆಗೆ ವೆಂಕಟೇಶ್ವರ 200 liters ಅಂಡ್ 300 liters ಹಾಲು ಅಭಿಷೇಕ ಒಂದ್ಸಲ ವೆಂಕಟೇಶ್ವರನಿಗೆ. ಇದೇ ಸೇಮ್ ನಾವು ಆ ಕೋರ್ಟ್ಗೆ ಕಣ್ಣು ಇಲ್ಲ ಕಿವಿನೂ ಇಲ್ಲ, ಅದಕ್ಕೆ ಎಲ್ಲ ಮೆಕ್ಯಾಲೆ ಸಿಸ್ಟಮ್ನಲ್ಲಿ ಟ್ರೈನ್ ಆದವ್ರು ಎಲ್ಲರು. ಎಷ್ಟು ಅಪಾಯ ಮಾಡಿಟ್ಟು ಹೋಗ್ಬಿಟ್ಟ ನೋಡ್ರಿ ಮೆಕ್ಯಾಲೆ. ಅವ್ರ ಕೊಕ್ಕಿಗೆ ಎಷ್ಟು ಜಲ್ದಿ ನಾವು ವಶ ಆಗ್ಬಿಟ್ಟು. ಮತ್ತೆ ಆ ಟ್ರೈನಿಂಗ್ ಒಬ್ಬೊಬ್ರು ಅದನ್ನ ಒಬ್ಬೊಬ್ರು ಮೆಕ್ಯಾಲಿ ಆಗ್ಬಿಟ್ಟಿವ್ ನಾವು. ಏನು ಸ್ವಾಮೀಜಿ ಮಾತಾಡ್ತಾರೆ ಹಿಂದೆ ಹಿಂದೆ, ನಮ್ಗೇನು ಅರ್ಥ ಆಗೋದಿಲ್ಲ ಬಿಡಿ. ವ್ಯಾಪಕವಾಗಿದೆ, ಇದೇ ಎಲ್ಲರ ಅಭಿಪ್ರಾಯ. ಹೌದಲ್ವಾ, ಮಕ್ಕಳಿಗೆ ನಾವು ಕುಡಿಸ್ಬೋದಾಗಿತ್ತು. ಇದು ಇದು ಸೊ ಕರೆಕ್ಟ್ ನೋಡಿ, ಸುಪ್ರೀಂ ಕೋರ್ಟ್ ಮಾಡಿದ್ದು ಕರೆಕ್ಟ್. ನೋಡಿ, ಒಂದು ಭೂಮಿಯಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕಾರಗಳಿಂದ ನಾವು ಬಾಳಿ ಬದುಕಿದಾಗ ಅದು ಅವರ ಧರ್ಮ ಅನಿಸ್ಬಿಟ್ಟು. ಬೇಸಿಕ್ ತತ್ವ, ಒಂದು ಜಲ, ಒಂದು ನೆಲ, ಒಂದು ಗಾಳಿ, ಒಂದೇ ಸಂಸ್ಕಾರ, ಇವುಗಳಿಂದ ನಾವು ಬಾಳಿ ಬದುಕಿದಾಗ ಅದು ನಮ್ಮ ಧರ್ಮ ಅನಿಸ್ತು, ಅದು ನಮ್ಮ ದೇಶ ಅನಿಸ್ತು. ನಮ್ಮ ದೇಶ ನಮ್ಮ ಧರ್ಮ, ನಾವು ಅದಕ್ಕೆ ಹೊಂದಿಕೊಂಡು ಇವತ್ತಲ್ಲ ಸಹಸ್ರಾರು ವರ್ಷಗಳಿಂದ ಬಾಳ್ತಾ ಬಂದಿದ್ದೀವಿ. ನಾವು ಇದನ್ನ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಕಮ್ಯುನಲ್ ಅಂತ ನಮ್ಮಂತ ಬದುಕಿಟ್ಬಿಡ್ತಾರೆ. ಆವಾಗ ನಮ್ಮ ಸಂಪ್ರದಾಯಗಳು, ನಮ್ಮ ಸಂಸ್ಕಾರಗಳು. ನಿನ್ನೆ ಪಾಪ ಲೆಬನಾನ್ ಒಂದು 18 ವರ್ಷ ಹುಡುಗಿ ಮಾತಾಡಿದ್ರು, ಎಷ್ಟು ಚಂದ, ನನಗೆ ಮೈ ಜುಮ್ ಅಂದ್ಬಿಡ್ತು. 80% ಕ್ರಿಶ್ಚಿಯನ್ಸ್ ದೇಶ ಲೆಬನಾನ್. ಅವರು ಇಷ್ಟು ಓಪನ್ ಹಾರ್ಟೆಡ್ ಆಗಿದ್ರು, ಕ್ರಿಶ್ಚಿಯನ್ ಆಗಿದ್ರು, ಅವರು ಎಷ್ಟೊಂದು ಓಪನ್ ಹಾರ್ಟೆಡ್ ಅಂದರೆ ಎಲ್ಲ ಧರ್ಮದವರು, ಎಲ್ಲ ಸಂಸ್ಕಾರದವರು, ಎಲ್ಲರಿಗೂ ಮುಕ್ತ ದ್ವಾರ. ಲೈಕ್ ವಾಟ್ ಈಸ್ ದೇರ್ ಇನ್ ಅಮೆರಿಕಾ ನೌ, ಲೈಕ್ ವಾಟ್ ಈಸ್ ದೇರ್ ಇನ್ ಇಂಡಿಯಾ ನೌ, ಮುಕ್ತ ದ್ವಾರ. ಸೊ ಯಾರು ಬರ್ತಾರೆ ಬರ್ರಿ, ಇರಲಿ, ಬಾಳಿ, ಬದುಕಲಿ, ಅವರ ಕಲ್ಚರ್ ಅವರಿಗೆ, ನಮ್ಮ ಕಲ್ಚರ್ ನಮಗೆ ಅನ್ಕೊಂಡೇ ಇದ್ರು ಅವರೆಲ್ಲ. ಅದು ಏನಾಗ್ಬಿಡ್ತಂದ್ರೆ ಮುಸ್ಲಿಮ್ಸ್ ಪ್ರವೇಶ ಮಾಡಿದ್ರು. ಲೇಬರ್ಸ್ ಆಗಿ ಪ್ರವೇಶ ಮಾಡಿದ್ರು. ಸದ್ಯದ ಪರಿಸ್ಥಿತಿ ಅಂತಂದ್ರೆ ನಾಟ್ ಇವನ್ 20% ಕ್ರಿಶ್ಚಿಯನ್ಸ್, 80% ಮುಸ್ಲಿಮ್ಸ್. ಇವ್ರು ಏನ್ ಮಾಡಿದ್ದಾರೆ, ಇಡೀ ದೇಶವನ್ನೇ ನಾಶ ಮಾಡಿ ಹಾಕ್ಬಿಟ್ಟು. ಅವ್ರು ಎಲ್ಲೋದ್ರೂ ಹಂಗೆ ಮಾಡೋದು. ಯಾಕಂದ್ರೆ ಹಿಂಸಾ ಅತ್ಯಂತ ಪ್ರಮುಖವಾದ ಅಸ್ತ್ರ ಅವರು. ಮತ್ತೆ ಭೂಮಿ, ಐಶ್ವರ್ಯ, ಸ್ತ್ರೀ ಅಪಹರಿಸುವುದು ಅವರ ಬೇಸಿಕ್ ತತ್ವ. ಒಳ್ಳೆ ಹೈಲಿ ಕ್ವಾಲಿಫೈಡ್ ಹೆಣ್ಮಗಳು ಮಾತಾಡಿದ್ದು. ನಮ್ಮ ದೇಶ ಒಂದೇ ಹಿಂಗದ ಅಂತ ನಾನು ತಿಳ್ಕೊಂಡಿದ್ದೆ. ಇವರು 40 ದೇಶದಲ್ಲಿ ಎಲ್ಲೆಲ್ಲಿ ಹೋಗ್ಯಾರ ಎಲ್ಲ ಕಡೆಗೆ ಮಾಡಿದ್ದು ಹಿಂಗೆ ಇವರು. ಆದರೂ ಕೂಡ ಜಗತ್ತು ಪಾಠ ಕಲಿಯಲಿಲ್ಲ ಇವ್ರಿಗೆ ಕಲಿಸಲಿಲ್ಲ. ಅಮಾಯಕರು ನಾವೆಲ್ಲರೂ ಸಫರ್ ಆಗ್ತದೆ. ಎಲ್ಲರೂ ವಿವೇಕಾನಂದ ಬರಲಿ. ನಾನು ವಿವೇಕಾನಂದ ಪುತ್ರ, ನಾನು ಒಬ್ಬನು ವಿವೇಕಾನಂದ ಅಂತ ಯಾಕೆ ಅದು ನಿಲ್ಲಬಾರದು? ವಿವೇಕಾನಂದ ಪುನಃ ಬರಲಿ. ಆವಿ ಪುನಃ ಕೃಷ್ಣ ದೇಖೇ ದಶಾ ತೇರಿ. ಆರ್ಎಸ್ಎಸ್ನಲ್ಲಿ ಪೂಜ್ಯ ಸ್ವಾಮೀಜಿ ಇದ್ದಾಗ ಈ ಹಾಡನ್ನು ಬರೆದುಕೊಟ್ಟಿದ್ದು. ಆರ್ಎಸ್ಎಸ್ ಭಾರತ ದೇ ಭಾರತ ಭಾರತ ಜಯ ಹೋ ವಿಜಯ ಹೋ, ತೂ ಶುದ್ಧ ತೂ ಬುದ್ಧ ತೂ ಪ್ರೇಮ ಆಕಾರ, ಭಾರತ ಮಾತೇರಿ ಜಯ ಹೋ ವಿಜಯ ಹೋ, ತೂ ಶುದ್ಧ ತೂ ಬುದ್ಧ ತೂ ಪ್ರೇಮ ಆಕಾರ, ತೇರೆ ವಿಜಯ ಸೂರ್ಯ ಮಾತಾ ಉದಯ ಹೋ. ಒಂದ್ ನೋಡಿ, ಇನ್ನೊಂದ್ ನೋಡಿ. ಆವೇ ಪುನಃ ಕೃಷ್ಣ, ಲೆಟ್ ಕೃಷ್ಣ ಕಮ್ ಬ್ಯಾಕ್ ಅಗೇನ್. ದೇಖೇ ದಶಾ ತೇರಿ, ನೋಡ್ಲಿ ಎಲ್ಲರ ಕೈಲಿ ಭಗವದ್ಗೀತ, ಎಲ್ಲ ಮಕ್ಕಳ ಕೈಲಿ ಭಗವದ್ಗೀತ, ಎಲ್ಲರೂ ಇಷ್ಟು ಚೆಂದಾಗಿ ವೇದ ಉಪನಿಷತ್ ಅಭ್ಯಾಸ ಮಾಡ್ಲಿಕ್ಕತ್ತಾರ. ಅವಾಗ 55 ವರ್ಷ ಹಿಂದೆ ಬರೆದಿದ್ದ ಹಾಡಿದ. ಆವೇ ಪುನಃ ಕೃಷ್ಣ ದೇಖೇ ದಶಾ ತೇರಿ, ಋಷಿಯೋಂಕೆ ದರ್ಶನಮೇ, ಕೂತವರೆಲ್ಲ ಋಷಿಗಳೇ ಇವರು. ತೀರಿದಿಲ್ಲಯ್ಯ ಹೂ, ಭಾರತ ಮಾತಾ ನಿನ್ನ ಹೃದಯ ತುಂಬಿ ಬರ್ತದೆ ನೋಡು. ಆ ಕೃಷ್ಣ ಬರಲಿ, ಆ ಕೃಷ್ಣ ಬಂದಿದ್ದನ್ನೆಲ್ಲ ನೋಡ್ಲಿ, ಇದನ್ನ ನೋಡೋದನ್ನ ನೋಡ್ಲಿಕ್ಕೆ ನಿನ್ನ ಹೃದಯ ತುಂಬಿ ಬರ್ತದೆ ಅಂತೇಳಿ ಭಾರತ ಮಾತೆಯ ಬಗ್ಗೆ ಎರಡು ನುಡಿ ಬರ್ತಿದ್ರು. ಅದನ್ನ ಆವಾಗಿವಾಗ ಸ್ಕೂಲ್ಗೆ ಹೋದಾಗ ಹೇಳಿಸ್ತೇನೆ, ಮಕ್ಕಳಿಗೆ ಹೇಳಿಸ್ತೇನೆ. ಜಯ ಹೋ ವಿಜಯ ಹೋ, ಜಯ ಹೋ ವಿಜಯ ಹೋ, ಕೈ ಮಾಡಿ ಜಯ ಹೋ ವಿಜಯ ಹೋ, ಜಯ ಹೋ ವಿಜಯ ಹೋ, ಭಾರತ ಮಾತೇರಿ ಜಯ ಹೋ ವಿಜಯ ಹೋ. ಹಿಂಗ ಮಾಡೋ ಸ್ವಾಮೀಜಿ ಕೈ ಹಿಂಗ ಮಾಡ. ಪ್ರಾಕ್ಟೀಸ್ ಮಾಡ್ರಿ, ಹಂಗೆ ಮಾಡ್ರಿ. ಹೌದ್ರಿ, ಸುಮ್ಮನೆ ಬರಲ್ಲ ಹೇಳುವಾಗಲೇ ಧೈರ್ಯ ಶೌರ್ಯ ಅನ್ನೋದು ಒಟ್ಟಿಗೆ ಕೈ ಬಂದ್ಬಿಡುತ್ತೆ, ಹಿಂಗೆ ಇಟ್ಕೊಳಕ್ ಆಗಲ್ಲ. ಅದು ಐ ವಿಶ್ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳಂತ ನಾ ಸಣ್ಣ ಒಂದು ಮಾಡಬಾರ್ದು. ಇದನ್ನ ಇನ್ನ ದೊಡ್ಡವಾಗಿ ತಗೋಬೇಕು ವಿಷಯಗಳನ್ನು. ಏನೇ ಈ ವಯಸ್ಸಿಗೆ ಏನು ಮಾಡ್ತೇವೆ ನಾವು? ಭಾರಿ ಜೋಶ್ ಇತ್ತು ನನಗೆ. ನಾನು ಸಾಂದೀಪನಿಂದ ಹೊರಬಂದಾಗ ಭಾರಿ ಜೋಶ್ ಇತ್ತು ನನಗೆ. ಜಗತ್ತನ್ನೆಲ್ಲ ಬದ್ಧ ಮಾಡ್ಬಿಡ್ತೀನಿ. ಏನಿಲ್ಲ, ಈ ಕೋರ್ಸ್ ಮುಗೀತು ನೋಡ್ರಿ, ನಮ್ದು ಎರಡು ಕೋರ್ಸ್ ಮುಗಿದಲ್ಲ, ಅವಾಗ ಸಾಕ್ಷಾತ್ಕಾರ ಆಯ್ತು ನನಗೆ. ಏನಂದ್ರೆ ಈ ಜಗತ್ತನ್ನ ಯಾರು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ, ಜಗತ್ತನ್ನ ನನ್ನನ್ನು ಬದಲು ಮಾಡಬೇಕು. ಈ ಕೋರ್ಸ್ ಶುರು ಮಾಡಿದ್ದು ಅದೇ ದೃಷ್ಟಿಯಿಂದ ಶುರು ಮಾಡಿದ್ದು ನಾನು. ಪೂಜ್ಯ ಸ್ವಾಮೀಜಿ ಆಲ್ ಓವರ್ ವರ್ಲ್ಡ್ ಬ್ರಹ್ಮಚಾರಿಗಳನ್ನ ಕರೆಸಿಕೊಂಡು ಇಟ್ಕೊಂಡು ಅಧ್ಯಯನ ಮಾಡಿಸಿದರೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಜನ ಬರಲಿ, ಇಲ್ಲಿ ಕಲ್ತ್ಕೊಳ್ಳಿ ಅಂತ ಹೇಳಿ. ಸೊ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಈ ಒಂದು ಮೆಥಡಾಲಜಿ, ಈ ಒಂದು ಕ್ರಮ ಜನಕ್ಕೆ ಗೊತ್ತಾಗಲಿ. ಅನ್ನುವುದು ಬದಲಾವಣೆ ತಂದಿತು ಅಂಥೇಳಿ ಮಾಡಿದ್ವಿ. ಕೊನೆಗೆ ಎಲ್ಲರೂ ಸೇರಿ ನನಗೆ ಬದಲು ಮಾಡಿಬಿಟ್ರು. ಎಷ್ಟು ಬದಲು ಮಾಡಿಬಿಟ್ರು ಅಂತಂದರೆ ಕನಸು ಮನಸ್ಸಿನಲ್ಲಿಯೂ ಕೂಡ ನನಗೆ ಅನಿಸಿಕೆ ಬರುವುದಿಲ್ಲ, ಬರ್ತಿದ್ದಿಲ್ಲ. ಇತ್ತೀಚೆಗೆ ಬರಲಿ ಶುರು ಆಗಿದೆ. ಇನ್ನೇನು ಮಾಡೋಕ್ಕಾಗ್ತದೆ ನನ್ನ ಕಡೆಯಿಂದ? 71 ವರ್ಷ ಹೋಗಲಿ, ಇದು ಹಿಂಗೊಂದ್ಸಲ ನನ್ನ ಬಾಯಿನ ಹಿಂಗೆ ಬರ್ತದೆ ನಾ ಅಂದ್ಕೊಂಡಿದ್ದೆ. ನೆವರ್. ನಾನು ಇನ್ನೊಬ್ರಿಗೆ ಸ್ಟ್ಯಾಂಡ್ ಕೊಟ್ಟವನು, ಇನ್ನೊಬ್ರಿಗೆ ಹೋಪ್ಸ್ ಕೊಟ್ಟವನು, ಇನ್ನೊಬ್ಬರಿಗೆ ಮಾಡ್ರಿ ಅಂತ ಹೇಳೋನು ನಾನು. ನಾವಿದ್ದೀವಿ ಇಷ್ಟು ವಯಸ್ಸಾದ ಚಿಂತೆಲ್ಲ ನಾವಿದ್ದೀವಿ ಅಂತ ಹಿಂಗೆ ಹೇಳ್ತಾ ಇದ್ದವನು ಈಗ ಒಂದು ವರ್ಷ ಹಿಂದೆ. ಈ ಒಂದು ವರ್ಷ ಈಚೆಗೆ ಹಿಂಗೆ ಅವಾಗ ಇವಾಗ ಎಲ್ಲರೂ ಸೇರಿ ಪುನಃ ಮತ್ತೆ ಧರ್ಮವನ್ನು ಎತ್ತಿಡಬೇಕು, ರಾಷ್ಟ್ರವನ್ನ ರಕ್ಷಿಸ್ಬೇಕು, ಬಿಡಬೇಕು ಜಾತಿ ಗೀತೆ ಎಲ್ಲ ಬಿಡಬೇಕು. ಕಷ್ಟ ಅಂದ್ರೆ ಹೆಂಗ ಮಾಡ್ಬೇಕಾಗ್ತದೆ? ಈಗ ನೀವು ಹಿಂಗೆ ನೆಗೆಟಿವ್ ಮಾತಾಡ್ಕೊಂಡು ನಾನು ಏನ್ ಮಾಡ್ಬಿಡ್ತೇನೆ, ಭಾರಿ ಪಾಸಿಟಿವ್ ಆಗ್ಬಿಡ್ತಿಲ್ಲ. ಅಲ್ಲ ಉಳುವೆ ಇಲ್ಲ, ಒಂದ್ ಕೆಲಸ ಮಾಡ್ರಿ, ನಿಮ್ ಕಾಲು ಇನ್ನು ಕೊಟ್ಲಿ ಹಾಕೊಡ್ರಿ. ಹಂಗಾರೆ ಹಾಗೆ ಅಲ್ಲೇ ಕುಸಿದ ಪುತ್ರ ಜನ್ಮ ಪಿತೃಯಥ ಅಲ್ಲಿಗೆ ಬಂದಿರಪ್ಪ. 236 ಹೇತುಜನ್ಯಾದೇವ ಫಲಾತ್ ಹೇತೋ ಜನ್ಮ ಅಭ್ಯುಪಗಚ್ಚತಾಂ ತೇಷಾಂ ಈದೃಶಃ ವಿರೋಧಃ ಉಕ್ತಃ ಭವತಿ ಯಥಾ ಪುತ್ರಾಜನ್ಮ ಪಿತುಃ. ಹೇತುವಿನಿಂದ ಫಲ, ಫಲದಿಂದಲೇ ಹೇತು ಅನ್ನುವಂಥದ್ದೇನಿದೆಯೋ ಹಾಗೆ ನಿಮ್ಮ ಜನ್ಮ, ಜನ್ಮ ಕಾರಣ ಇವನ್ನು ನಾವು ನೋಡ್ತಾ ಹೋದದ್ದೇ ಆದರೆ ಮಗನಿಂದ ತಂದೆಯು ಹುಟ್ಟಿದ ಅಂತ ಹೇಗೆ ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತೇವೋ ಹಾಗೆ ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಂತೆ ಆಗುತ್ತದೆ. ಹೇತುವಿನಿಂದ ಫಲ, ಫಲದಿಂದ ಹೇತು. ಹುಟ್ಟದೇ ಇದ್ದ ಫಲವೋ ಹುಟ್ಟಿದ ಫಲವೋ? ಹುಟ್ಟದೇ ಇದ್ದ ಫಲವು ಕರ್ಮಕ್ಕೆ ಕಾರಣವಾಗುವುದಿಲ್ಲ. ಅದು ಏನ್ ಮಾಡಬೇಕು? ನೀವೀಗ ಹುಟ್ಟಿದ ಫಲ ಅನ್ಬೇಕು. ಹುಟ್ಟಿದ ಫಲ, ಹುಟ್ಟಿದ ಫಲದಿಂದ ಕರ್ಮ. ಫಲ ಹೆಂಗ್ ಹುಡ್ತು? ಫಲ ಹೆಂಗ್ ಹುಡ್ತು? ಕರ್ಮದಿಂದ. ಕರ್ಮ ಹೆಂಗ್ ಹುಡ್ತು? ಪುತ್ರ ಹೆಂಗ್ ಹುಟ್ಟಿದ? ಅಪ್ಪ ಹೆಂಗ್ ಹುಟ್ಟಿದ? ಅರ್ಥ ಆಯ್ತೇನ್ರಿ? ಇದಕ್ಕೆ ಅನವಸ್ಥಾ ದೋಷ. ಸೋ ಸಿದ್ಧಾಂತ ಇನ್ನೂ ಕಟ್ಟಿಡ್ಕೊಂಡಾನ. ನೀವು ಎಲ್ಲಿ ತನಕ ವ್ಯವಸ್ಥೆ ತೋರಿಸೋದಿಲ್ಲ ಅವನಿಗೆ ಬಿಡೋಂಗಿಲ್ಲ ನಿಮಗೆ. ವ್ಯವಸ್ಥೆ ತೋರಿಸು, ತೋರಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಕೈ ತೊಳ್ಕೋ. ಏನು ಹೇತುನೂ ಇಲ್ಲ, ಫಲನೂ ಇಲ್ಲ, ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಕೈ ತೊಳ್ಕೋ. ಕೇವಲ ಕೂಟಸ್ಥ ನಿತ್ಯ ಶುದ್ಧಬದ್ಧ ಆತ್ಮ ಒಪ್ಕೋ, ಇಲ್ವೋ ಅನ್ಯಥಾ ಅಂತ ತೋರಿಸ್ಕೊಡು. ಈಸ್ ಹೋಲ್ಡಿಂಗ್ ಆನ್. ಯಥೋಕ್ತ ವಿರೋಧ ನ ಯುಕ್ತ ಅಭ್ಯುಪಗಂತುಂ ಇತಿ ಚೇತ್ ಮನ್ಯಸೇ. ಮೇಲೆ ಹೇಳಿದಂಥ ಈ ವಿಚಾರಗಳನ್ನು ಒಪ್ಪಿಕೊಳ್ಳೋದು ನಿಮಗೆ ಸರಿಯಲ್ಲ ಅಂತ ಅನಿಸಿದ್ದಾದರೆ ನನಗೆ ಈ ರೀತಿಯಾಗಿ ಸಮಾಧಾನ ಕೊಡು. ಸಂಭವೇ ಹೇತು ಫಲಯೋ ಈಶಿತವ್ಯ ಕ್ರಮಸ್ತ್ವಯಾ ಯುಗಪ ಸಂಭವೇ ಯಸ್ಮಾತ್ ಅಸಂಬಂಧೋ ನಿಶಾಣವತ್ ಅಸಂಬಂಧೋ ವಿಷಾಣವತ್ ಸಂಭವೇ ಹೇತು ಫಲಯೋ ಇಷಿತವ್ಯ ಕ್ರಮಸ್ತ್ವಯಾ ಯುಗಪ ಸಂಭವೇ ಯಸ್ಮಾತ್ ಅಸಂಬಂಧೋ ವಿಷಾಣವತ್. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ಜೈ ಶ್ರೀ ಗಾಂಧೀಜಿ. ಧನ್ಯವಾದ.